ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬನ್ನಿ ಕೇಳೋಣ ಕೃಷಿ ಅನುಭವಗಳ ಕುರಿತು ಶ್ರೀ ಬಸವರಾಜಗೌಡ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನ ತಾಲೂಕಿನ ಮನ್ನಾಪುರ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂತಹ ಬಸವರಾಜಗೌಡ ಚಂದ್ರಶೇಖರಗೌಡ ಪಾಟೀಲ್ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಈ ಭಾಗದಲ್ಲಿ ಒಂದು ಕಾಲಕ್ಕೆ ಸಿರಿಧಾನ್ಯಗಳನ್ನು ಬೆಳೆಯುವ ಕ್ರಮ ಹೆಚ್ಚಾಗಿದೆ, ಅದಕ್ಕೆ ಕೆಲವೊಮ್ಮೆ ಒಳ್ಳೆಯ ಮಾರುಕಟ್ಟೆಯೂ ಸಹಿತ ಸಿಕ್ಕಿದೆ, ಕೆಲವೊಮ್ಮೆ ಮಾರುಕಟ್ಟೆ ಸಿಗದೇನೂ ಸಹಿತ ರೈತರು ಸಮಸ್ಯೆಗೆ ಒಳಗಾಗಿರ್ತಕ್ಕಂಥದ್ದು ಇದೆ. ಈ ಸಿರಿಧಾನ್ಯ ಒಂದು ಜಗತ್ತಿನಾದ್ಯಂತ ಅವುಗಳ ಆಹಾರದ ಬಳಕೆ ಹೆಚ್ಚಾಗಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಆದರೂ ಒಂದು ಗ್ರಾಮೀಣ ಭಾಗದಲ್ಲಿ ಸಿರಿಧಾನ್ಯಗಳನ್ನೇ ಬೆಳೀತಾ ಇರತಕ್ಕಂಥ ರೈತರು ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸೊ ಅಂತಹ ಒಬ್ಬ ರೈತರು ಇವತ್ತು ನಮ್ಮ ಜೊತೆಗಿದ್ದಾರೆ, ಬಸವರಾಜಗೌಡ ಚಂದ್ರಶೇಖರಗೌಡ ಪಾಟೀಲ್ ಅವರು. ಅವರನ್ನು ಈ ಭಾಗದಲ್ಲಿ ಬಿ ಸಿ ಪಾಟೀಲ್ ಅಂತೇಳಿನೇ ಕರೀತಾ ಇದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಬೆಳೆ ಮತ್ತು ಸಮಸ್ಯೆ ಸವಾಲುಗಳ ಬಗ್ಗೆ ಇವತ್ತು ಒಂದಿಷ್ಟು ಅವರ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ಬಿ ಸಿ ಪಾಟೀಲ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಬಸವರಾಜಗೌಡ ಚಂದ್ರಶೇಖರಗೌಡ ಪಾಟೀಲ್ ಅವರೇ, ನನಗೆ ಇಷ್ಟು ದೀರ್ಘವಾಗಿ ನಿಮ್ಮ ಹೆಸರನ್ನು ಕರೀಲಿಕ್ಕೆ ಆಗೋಲ್ಲ, ಬಿ ಸಿ ಪಾಟೀಲ್ ಅಂತ ಕರಿಬೋದು. ಕರೀರಿ. ಹಾಂ, ಈಗ ಬಿ ಸಿ ಪಾಟೀಲ್ ಅವರೇ, ನಿಮ್ಮ ಗ್ರಾಮದಲ್ಲಿ ಹೆಚ್ಚಾಗಿ ಸಿರಿಧಾನ್ಯಗಳನ್ನು ಒಂದು ಬೆಳೆಯುವ ಪ್ರಕ್ರಿಯೆ ಹೆಚ್ಚಾಗಿದೆ, ಇದು ಯಾಕೆ, ಯಾವಾಗಿಂದ ಆಯಿತು? ಈ ಒಂದು 3 ಇಯರ್ಸ್ ಮೊದಲಗಡೆ ನಮ್ಮೂರಲ್ಲಿ ನಮ್ಮ ಅಣ್ಣವರು ಒಬ್ರು ಕೊರ್ಲೆ ಅಂತೇಳಿ ದಾವಣಗೆರೆ ಸೈಡಿಂದ ತಗೊಂಬಂದು ಬಿತ್ತಿದ್ರು. ಅದು ಒಂದಿಷ್ಟು ತಗೊಂಬಂದು ಬಿತ್ತಿದ್ರು, ಅದು ತಂದ ನಂತರ ಅದು ಕಲ್ಟಿವೇಶನ್ ಮಾಡೋದು ಅದೆಲ್ಲ ಸಮಸ್ಯೆ ಆಯ್ತು. ಜನ ಇದನ್ನೇಕ ಹಾಕ್ಬೇಕು ಅಂತ ಒಂದು ವಿಚಾರ ಮಾಡಕ್ ಹಚ್ಚಿದ್ರು. ನಾನು ಅದನ್ನೇ ಸವಾಲಾಗಿ ತಗೊಂಡು ಮತ್ತೆ ಮರು ವರ್ಷ ನಾನು ಕೊರ್ಲೆ ಅದ್ರ ಜೊತೆಗೆ ಸಿರಿಧಾನ್ಯ ಹಾರ್ಕ ಮತ್ತು ಬರಗು ಇವುಗಳನ್ನು ತಂದ್ಬಿಟ್ಟು ಬಿತ್ತಿದೆ. ಬಿತ್ತಿದ ನಂತರ ಅದರ ಸವಾಲು ಕಲ್ಟಿವೇಶನ್ ಮಾಡೋದು ಸ್ವಲ್ಪ ಸಮಸ್ಯೆ ಇತ್ತಲ್ವ, ಅದನ್ನೇ ಯಂತ್ರಗಳ ಮುಖಾಂತರ ಕಲ್ಟಿವೇಶನ್ ಮಾಡಬೇಕು ಅಂತೇಳಿ ವಿಚಾರ ಮಾಡಿ ನೆಲಗದ್ದೆಯಲ್ಲಿ ಮಷಿನ್ಗಳನ್ನು ಕಟಿಂಗ್ ಮಾಡ್ತಾರಲ್ಲ ಆ ಥರ ಮಷಿನ್ ಒಂದು ವಿಚಾರ ಮಾಡಿಬಿಟ್ಟು ತಂದು ಅದನ್ನು ಟ್ರಯಲ್ ಮಾಡಿದೆ. ಅದು ಸಕ್ಸಸ್ ಆಯಿತು ಮತ್ತು ವೆಚ್ಚನೂ ಕಡಿಮೆ ಆಯಿತು, ಹಿಂಗಾಗಿ ಅದು ನಮಗೆ ಸ್ವಲ್ಪ ಅನುಕೂಲನೂ ಆಯಿತು. ಈಗ ಸಿರಿಧಾನ್ಯಗಳನ್ನೇ ಬೆಳಿಬೇಕು ಅಂತೇಳಿ ಯಾಕೆ ನಿರ್ಧಾರ ಮಾಡಿದ್ರಿ ಅಂತ? ಅದು ಯಾಕೆ ನಿರ್ಧಾರ ಅಂದರೆ, ಭೂಮಿಯಲ್ಲಿ ಮೊದಲಿದ್ದ ಈ ಕಡಲೆ ಇನ್ನೊಂದು ಮುಂದೊಂದು ಹೊಡೆದ್ಬಿಟ್ಟು ಫರ್ಟಿಲೈಸರ್ ಎಲ್ಲ ಯೂಸ್ ಮಾಡಿ ಭೂಮಿ ಫಲವತ್ತತೆ ಕಮ್ಮಾಗಿತ್ತು. ಆ ಫಲವತ್ತತೆ ಹೆಚ್ಚು ಮಾಡ್ಕೋಬೇಕಿತ್ತು ಮತ್ತು ವಾಟರ್ ಸೋರ್ಸು ಭೂಮಿಯಲ್ಲಿ ಕಡಿಮೆ ಇತ್ತು. ಹಿಂಗಾಗಿ ಇದನ್ನ ಹುಲ್ಲು ಜಾತಿ ತಳಿ ಇರೋದ್ರಿಂದ ಹೊಲದಲ್ಲಿ ಎಷ್ಟೇ ಮಳೆ ಆದ್ರೂ ನೀರನ್ನು ಮುಂದಕ್ಕೆ ಬಿಡಲ್ಲ. ಇದು ಒಂದು ಭೂಮಿ ಸವಕಳಿ ಆಗಲ್ಲ ಮತ್ತು ಭೂಮಿ ಹದ ಬರ್ತದೆ, ಫಲವತ್ತತೆ ಹೆಚ್ಚಾಗ್ತದೆ. ಆ ಒಂದು ವಿಚಾರದಲ್ಲಿ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಅಂದ್ರೆ ರೈತರು ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಒಂದು ಕಡೆ ಅವರ ಮಣ್ಣಿನ ಸಂರಕ್ಷಣೆನೂ ಆಗುತ್ತೆ, ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ, ಮಣ್ಣಿನ ಸಂರಕ್ಷಣೆನೂ ಆಗ್ತದೆ ಮತ್ತು ಬೇರೆ ಪೀಕ್ಗಳಿಗೆ ಅನುಕೂಲತೆ ಹೆಚ್ಚಿಗೆ ಆಗ್ತದೆ. ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಈ ಸಿರಿಧಾನ್ಯಗಳನ್ನ ಮುಂಗಾರು ಬೆಳೆಯಾಗಿ ಬೆಳೀತಾರೆ ಹೆಚ್ಚಾಗಿ? ಹಾ, ನಾವು ಮುಂಗಾರಲ್ಲೇ ಜಾಸ್ತಿ ಬೆಳೆದಿರೋದು. ಅಂದ್ರೆ ಹಿಂಗಾರಿ ಪೀಕ್ ಮಾಡ್ಲಿಕ್ಕೆ ಫಸ್ಟ್ ಇದನ್ನ ಮಾಡ್ಕೊಂಡ್ಬಿಟ್ಟು ಹಿಂಗಾರಿ ಪೀಕ್ ಇದರಲ್ಲಿ ಚೇಂಜ್ ಮಾಡ್ಕೊಂತಿದ್ವಿ ನಾವು. ಹಿಂಗಾರಿ ಪೀಕ್ ಅಲ್ಲಿ ಯಾವ್ದನ್ನ ಬೆಳೆದ್ರೆ ಹೆಚ್ಚು ಇಳುವರಿ ಬರ್ತದೆ? ಹಿಂಗಾರಿಯಲ್ಲಿ ಕಡಲೆ ಮತ್ತು ಬಿಳಿಜೋಳ ಚೆನ್ನಾಗಿ ಬರ್ತದ್ರ, ಮತ್ತು ಇದು ಸೂರ್ಯಕಾಂತಿ ಅದು ಚೆನ್ನಾಗಿ ಬರ್ತದೆ ಇದರಲ್ಲಿ. ಈಗ ನಿಮಗೆ ಈ 3 ವರ್ಷಗಳ ಹಿಂದೆ ಸಿರಿಧಾನ್ಯಗಳನ್ನು ಬೆಳಿಲಿಕ್ಕೆ ಶುರು ಮಾಡಿದ್ರಿ, ಆ ಬಗ್ಗೆ ಆ ಉತ್ಪನ್ನಗಳನ್ನು ಅಂದರೆ ಸಿರಿಧಾನ್ಯಗಳ ಬೆಳೆಗಳನ್ನು ಮಾರುಕಟ್ಟೆ ಇದೆ, ಎಲ್ಲಿದೆ, ಹೇಗಿದೆ ಅಂತ ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿದ್ರ ಹೇಗೆ? ಮೊದಲಿಗೆ ನಮಗೆ ಸಮಸ್ಯೆ ಆಯಿತು. ಆಮೇಲೆ ಈ ಒಂದು ಫಂಕ್ಷನ್ ಮಾಡಿದ್ರು ಬೆಂಗಳೂರಲ್ಲಿ, ಅವರು ಕೃಷಿ ಸಚಿವರಿದ್ದಾಗ ಆ ಒಂದು ಫಂಕ್ಷನ್ ನಮ್ಗೆ ಇನ್ವೈಟ್ ಮಾಡಿದ್ರು. ಬೆಂಗಳೂರಿಗೆ ಹೋಗಿದ್ವಿ, ಅಲ್ಲೆಲ್ಲ ಅಂತಾರಾಷ್ಟ್ರೀಯ ಖರೀದಾರರು ಬಂದಿದ್ರು, ಅಲ್ಲೆಲ್ಲ ಅವನ್ನ ಕಲೆಕ್ಟ್ ಮಾಡಿಕೊಂಡು ನಂಬರ್ಸ್ ಎಲ್ಲ ತಗೊಂಡ್ಬಂದಿದ್ವಿ. ಅದರಿಂದ ನಾವು ಸ್ವಲ್ಪ ಮಾರ್ಕೆಟಿಂಗಿಗೆ ಅನುಕೂಲ ಆಯ್ತು. ಆ ತರ ನಾವೊಂದು ಸಮಸ್ಯೆನ ಕ್ಲಿಯರ್ ಮಾಡ್ಕೊಂಡ್ವಿ. ಅದನ್ನ ಎಲ್ಲೆಲ್ಲಿ ಮಾರುಕಟ್ಟೆ ಕಳಿಸ್ತಾ ಇದ್ರಿ ನೀವು? ನಾವು ಹೈದರಾಬಾದ್ ಇದೆ ಮತ್ತು ಬೆಂಗಳೂರಿದೆ, ಆಮೇಲೆ ತಮಿಳ್ನಾಡು ದಾವಣಗೆರೆ, ನಮ್ಮ ಲೋಕಲ್ಲೆಲ್ಲ ಅಂದರೆ ಕರ್ನಾಟಕದಲ್ಲಿ ಅಂದರೆ ದಾವಣಗೆರೆ ಮತ್ತು ಬೆಂಗಳೂರು. ಇದು ಸಿರಿಧಾನ್ಯಗಳನ್ನು ಯಾವ್ಯಾವ ಕಾರಣಕ್ಕಾಗಿ ಬಳಕೆ ಮಾಡ್ಕೊಳ್ತಾರೆ ಅಂತ ನಿಮಗೆ ನಿಮಗೇನಾದರೂ ಆ ಥರ ಮಾಹಿತಿ ಇದೆಯಾ? ನೀವು ಮಾರಾಟ ಮಾಡಿಬಿಡ್ತೀರಿ ನಿಜ, ಆದರೆ ಮುಂದೆ ಅದು ಏನಾಗುತ್ತೆ, ಅದು ಅಕ್ಕಿಯಾಗಿ ಮತ್ತೆ ನಮ್ಮ ಗ್ರಾಮಕ್ಕೆ ನಗರಕ್ಕೆ ಬರ್ತದೋ ಅಥವಾ ಅವುಗಳಿಂದ ಮೌಲ್ಯವರ್ಧಿತ ಏನಾದರೂ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೋ, ಈ ಬಗ್ಗೆ ನೀವೇನಾದರೂ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರಾ? ಹಾಂ, ಮಾಡಿದ್ದೇವೆ. ನಮ್ಮಿಂದ ಖರೀದಿ ಮಾಡಿಬಿಟ್ಟು ಅದನ್ನು ಪ್ರೊಸೆಸಿಂಗ್ ಯೂನಿಟಲ್ಲಿ ಕ್ಲೀನ್ ಮಾಡಿಕೊಂಡು ಅಲ್ಲಿಂದ ಅಕ್ಕಿ ಮತ್ತು ರವೆ ಮತ್ತು ಹಿಟ್ಟು ಈ ಥರ ಎಲ್ಲ ಮಾಡಿ ಅದನ್ನು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಈಗ ನಮ್ಮಲ್ಲಿ 30-40 ರೂಪಾಯಿಗೆ ತೊಗೊಂಡಿದ್ರೆ ಅಲ್ಲಿ 180-170-200 ತನನು ಮಾರ್ತಾರೆ ಅವರು ರೇಟ್ ಇಟ್ಟು. ಈ ಥರ ಅವರು ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಾರೆ. ಅದನ್ನು ನಾವೇ ಮಾಡ್ಬೋದು, ಆದರೆ ನಮಗೆ ಅನುಕೂಲತೆ ಇಲ್ಲದ ಕಾರಣ ನಾವು ಬೆಳೆಯೋದಷ್ಟೇ ಮಾಡ್ತಾ ಇದ್ದೀವಿ, ಕಳಿಸ್ತಾ ಇದ್ದೀವಿ. ಇದರಲ್ಲಿ ಹೆಚ್ಚಿನ ಲಾಭ ಸಿಗ್ತಾ ಇರೋದು ಮಧ್ಯವರ್ತಿಗಳಿಗೆ ಮತ್ತು ಏನು ಎಲ್ಲ ಪ್ರೊಸೆಸಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಏನು ಕಳಿಸ್ತಾ ಇದ್ದಾರೆ ಅವರಿಗೆ ಮತ್ತು ಮಾಲ್ಗಳಿಗೆ, ಅವರು ಲಾಭ ತಗೊಂತಾ ಇದ್ದಾರೆ. ಇದರಲ್ಲಿ ರೈತರಿಗೆ ಸಿರಿಧಾನ್ಯ ಬೆಳೆಯೋದ್ರಿಂದ ಲಾಭ ಇಲ್ಲ ಅಂತೀರಿ ನೀವು? ಲಾಭ ಇದೆ, ಆದರೆ ಒಂದು ವೈಜ್ಞಾನಿಕ ಬೆಲೆ ಇಲ್ಲ ಅದಕ್ಕೆ. ಲಾಭ ಇಲ್ಲ ಅಂತಲ್ಲ, ಒಂದು ವೈಜ್ಞಾನಿಕ ಬೆಲೆ ಕೊಡ್ತಾ ಇಲ್ಲ. ಓಪನ್ ಮಾರ್ಕೆಟ್ ಇಲ್ಲ ಇದರಲ್ಲಿ. ಓಪನ್ ಮಾರ್ಕೆಟ್ ಆದರೆ ಗೊತ್ತಾಗ್ತದೆ ಏನಾಗ್ತದೆ, ಇವತ್ತು ಏನು ರೇಟ್ ಇದೆ, ನಾಳೆ ಏನು ರೇಟ್ ಆಗ್ತದೆ ಇದು ಅಂತ ಇದು ಗೊತ್ತಾಗ್ತದೆ. ಈ ಬೆಳೆಗಳಿಗೆ ಓಪನ್ ಮಾರ್ಕೆಟ್ ಇಲ್ಲ. ಈಗ ನವಣೆಗಿದೆ, ನವಣೆ ಟೆಂಡರ್ ಬರ್ತದೆ, ಇವತ್ತು ಈ ಟೆಂಡರ್ ಆಯ್ತು, ನಾಳೆ ಇಷ್ಟಾಯ್ತು, ನಾಡ್ದು ಇಷ್ಟಾಯ್ತು, ಅದು ರೈತನಿಗೆ ಗೊತ್ತಾಗ್ತದೆ. ಅದ್ರ ಮೇಲೆ ಅವನು ವಿಚಾರ ಮಾಡ್ತಾನೆ ಕೊಡಕ್ಕೆ. ಇದರಲ್ಲಿ ಏನು ಇನ್ನುಳಿದ ಸಿರಿಧಾನ್ಯಗಳ ಬೆಳೆಗಳಿಗೆ ಓಪನ್ ಮಾರ್ಕೆಟ್ ಇಲ್ಲ. ಅಂದ್ರೆ ಕೊರಲೆ, ಬರಗು, ಸಾಮೆ, ಆರ್ಕ, ಊದಲು, ಇವುಗಳಿಗೆ ಓಪನ್ ಮಾರ್ಕೆಟ್ ಇಲ್ಲ. ಓಪನ್ ಮಾರ್ಕೆಟ್ ಇಲ್ಲ, ಎಲ್ಲೂ ಎ ಪಿ ಎಂ ಸಿಗಳಲ್ಲಿ ಖರೀದಿ ಮಾಡುವಂತ ಕ್ರಮ ಇಲ್ಲ. ಕ್ರಮ ಇಲ್ಲಂತೂ ನಮ್ಮಲ್ಲಿಲ್ಲ, ಬೇರೆ ಕಡೆ ಇದೆಯೋ ಏನೋ, ಬೇರೆ ಸ್ಟೇಟ್ಗಳಲ್ಲಿ ಇದೆಯೋ ಗೊತ್ತಿಲ್ಲ, ನಮ್ಮ ಸ್ಟೇಟ್ನಲ್ಲಿ ಮಾತ್ರ ಇದಕ್ಕೆ ಇಲ್ಲ. ಹಾಗಾದ್ರೆ ಇವನು ಖರೀದಿ ಮಾಡ್ಲಿಕ್ಕೆ ಬರೋರು ಯಾರು? ಅವರು ಇದೇ ಈಗ ಕಂಪ್ನಿಗಳು ಮಾಡ್ಕೊಂಡಿದ್ದಾರೆ, ಆನಂತರ ಈಗೇನು ಪ್ರೊಸೆಸಿಂಗ್ ಯೂನಿಟ್ ಹಾಕೊಂಡಿದ್ದಾರೆ, ಆನಂತರ ಈ ಬೆಳೆಗಾರರ ಸಂಘ ಅಂತೇಳಿ ಮಾಡ್ಕೊಂಡಿದ್ದಾರೆ, ಸಾವಯವ ಕೃಷಿಕರು ಅಂತೇಳಿ ಸಂಘ ಇದಾವು. ಆಮೇಲೆ ಈಗೇನು ಕೆಲವೊಬ್ರು ಅದನ್ನೇ ವ್ಯಾಪಾರವನ್ನಾಗಿ ಮಾಡಿಕೊಂಡು ಖರೀದಿ ಮಾಡ್ತಾರೆ, ಮಾಡಿ ಸ್ಟಾಕ್ ಮಾಡಿಕೊಂಡು ಅವ್ರು ಹೆಚ್ಚಿನ ರೇಟಿಗೆ ಈ ಯೂನಿಟ್ನವರಿಗೆ ಮಾರ್ತಾರೆ. ಒಂದು ಕಡೆಗೆ ಅಂದರೆ ಸಿರಿಧಾನ್ಯಗಳನ್ನು ಬೆಳೀರಿ ಬೆಳೀರಿ ಅಂತ ಸರ್ಕಾರ ಹೇಳ್ತಾ ಇದೆ, ಅಥವಾ ಬೇರೆ ಬೇರೆಯವರೆಲ್ಲರೂ ಈ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ, ಸಿರಿಧಾನ್ಯಗಳನ್ನು ಬೆಳೀರಿ, ಸಿರಿಧಾನ್ಯಗಳ ಆಹಾರಗಳನ್ನು ನೀವು ಬಳಸ್ರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರೈತರು ಸಿರಿಧಾನ್ಯಗಳನ್ನು ಬೆಳೆಯುವಲ್ಲೇ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಭಾಳ ಮುಖ್ಯವಾಗಿ ಮಾರುಕಟ್ಟೆ ಇಲ್ಲ, ನಿಗದಿತ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ರೈತರು ಈ ಸಿರಿಧಾನ್ಯಗಳನ್ನು ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ ಈಗ ಹೇಗೆ ಅಂದರೆ ಅವ್ನು ಬೆಳೆಯೋದನ್ನು ಕೈ ಬಿಡ್ತಾ ಇದ್ದಾರ ಹೇಗೆ? ಹಾಂ, ಈ ಥರ ಸಮಸ್ಯೆ ಆಗಿರೋದ್ರಿಂದ ಈಗ ರೈತರಿಗೆ ಏನಿದೆ ಅಂದರೆ, ಇವತ್ತು ಬೆಳೆದ್ರೆ ಅಂದರೆ ಬೆಳೆ ಬಂತಂದ್ರೆ ಅದನ್ನೇ ಮಾರ್ಕೆಟಿಂಗ್ ಹೋಗ್ಬೇಕು, ಅದು ಇಮ್ಮಿಡಿಯೇಟ್ ಅವ್ರಿಗೆ ಕೈಗೆ ದುಡ್ಡು ಬರಬೇಕು, ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ಏನಾಗಿದೆ ಅಂತಂದರೆ 5-6 ತಿಂಗಳ 8 ತಿಂಗಳ ಕಾಯಬೇಕು ಮಾರ್ಬೇಕಂದ್ರೆ, ಆಮೇಲೆ ಅದು ರೇಟೂ ಸರಿಯಾಗಿರಲ್ಲ. ಹಿಂಗಾಗಿ ಭಾಳ ಜನ ಇದನ್ನು ಸ್ಟಾಕ್ ಮಾಡಿದ್ದಾರೆ, ಈಗ ಅಲ್ಲಿ ಬೆಳೆದಿದ್ದಾರೆ, ಬೆಳೆದು ಅವ್ರಿಗೆ ಅನುಕೂಲತೆ ಇರೋರು ಸ್ಟಾಕ್ ಮಾಡ್ಕೊಂಡಿದ್ದಾರೆ, ಅನುಕೂಲತೆ ಇಲ್ಲದವರು ಅಗ್ಗಕ್ಕೇನೆ ಮಾರಿದ್ದಾರೆ, ಆ ಲಾಭನ ಅವರು ಟ್ರೇಡಿಂಗ್ನವರು ಲಾಭ ತಗೊಳ್ತಾ ಇದ್ದಾರೆ. ಈ ಸಿರಿಧಾನ್ಯಗಳಿಗೆ ಮಾರ್ಕೆಟಲ್ಲಿ ಬೆಲೆ ಇಲ್ಲ ಅಂದರೆ ಸ್ಟಾಕ್ ಇಟ್ಕೋಬಹುದು, ಇದು ಕೆಡೋದಿಲ್ಲ. ಹಾಂ, ಸ್ಟಾಕ್ ಇಡ್ಬೋದು, ರೈತರಿಗೆ ಅನುಕೂಲತೆ ಇದ್ರೆ ಅವರು ಸ್ಟಾಕ್ ಇಟ್ಟು ಮಾರ್ಬೋದು. ಆ ಸ್ಟಾಕ್ ಇಟ್ಟರು ಇನ್ನು ಮಟ್ಟ ಇನ್ನು ಇದು ಕೊರೋನಾ ಎಫೆಕ್ಟ್ ಅದು ಇದು ಸಮಸ್ಯೆ ಆಗಿ ಇನ್ನೂ ರೇಟ್ ಚೇತರಿಸ್ಕೋತಾ ಇಲ್ಲ. ಆದ್ರೆ ಹೊರಗಡೆ ಕೇಳಿದ್ರೆ ರೇಟ್ ಬೇರೆನೇ ಇದೆ, ನಮ್ಮನ್ನ ಕೇಳ್ತಾ ಇರೋದು ರೇಟ್ ಬೇರೆ ಇದೆ, ಬಹಳ ಕಡಿಮೆ ಕೇಳ್ತಾ ಇದೆ. ಏನೇನು ರೇಟ್ಗಳಿದೆ ಸಾಮಾನ್ಯವಾಗಿ? ಈಗ ಬರುಗು ಇರ್ಬೋದು, ಊದ್ಲು ಇರ್ಬೋದು, ಎಲ್ಲವಕ್ಕೂ ಒಂದೇ ರೀತಿ ದರ ಇರ್ತದ ಅಥವಾ ಹೆಚ್ಚು ಕಡಿಮೆ ಇರ್ತದೆ? ಕಡಿಮೆ ಇರ್ತದೆ, ಒಂದು 50-50 ರೂಪಾಯಿ ಹೆಚ್ಚು ಕಡಿಮೆ ಇರ್ತದೆ ಕೆಜಿಗೆ. ಆದ್ರೆ ಅದ್ರ ತಕ್ಕಂಗೆ ಇದಕ್ಕೂ ರೇಟ್ ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಾ ಇರ್ತದ್ರಿ. ಅದು ಅವರು ವೈಜ್ಞಾನಿಕ ಬೆಲೆ ಕಟ್ಟಿ ರೈತನ ಹತ್ರ ಬಂದ್ರೆ ರೈತ ಕೊಡಕ್ಕೆ ಮನಸ್ಸು ಮಾಡ್ತಾನೆ. ಈಗ ಸಿರಿಧಾನ್ಯಗಳಿಗೆ ವೈಜ್ಞಾನಿಕ ಬೆಲೆ ಅಂದ್ರೆ ಏನು ಅಂತ ನಿಮ್ಮ ಪ್ರಕಾರ ಹೇಳಿ. ಈಗ ಕಲ್ಟಿವೇಶನ್ ವೆಚ್ಚ ಇರ್ತದ, ಲೇಬರ್ ಖರ್ಚು ಇರ್ತದೆ, ಉಳುಮೆ ಮಾಡೋದು ಖರ್ಚಿದೆ, ಈ ಡೀಸೆಲ್ ರೇಟ್ ಎಲ್ಲ ಗಗನಕ್ಕೆ ಹೋಗಿದೆ. ಈಗ ಇದರಲ್ಲಿ ಎಲ್ಲದು ಮಷಿನ್ ಮೇಲೇನೆ ಕೆಲಸ ಮಾಡೋದಿದೆ, ಲೇಬರ್ ಇಲ್ಲ ಇದರಲ್ಲಿ. ಹಿಂಗಾಗಿ ಮಷಿನ್ ಅವಲಂಬಿತವಾಗಿ ಬೆಳೆಯಬೇಕು, ಅದೇ ವೆಚ್ಚ ಕಾಸ್ಟ್ಲಿ ಆಗಿದೆ ಈಗ. ಹಿಂಗಾಗಿ ಸ್ವಲ್ಪ ರೇಟು ಚೆನ್ನಾಗಿ ಸಿಕ್ಕರೆ ಒಳ್ಳೇದು ಅವನಿಗೆ. ಆ ನಂತರ ಇದರಲ್ಲಿ ಗೊಬ್ಬರ, ಆ ನಂತರ ಈ ಫರ್ಟಿಲೈಸರು ಇನ್ನೊಂದು ಯೂಸ್ ಮಾಡಲ್ಲ, ನ್ಯಾಚುರಲ್ ಆಗಿ ಅಂದ್ರೆ ನೈಸರ್ಗಿಕ ಬೆಳೆ ಏನು ಬರ್ತದ ಎಷ್ಟು ಬರ್ತದ ಅಷ್ಟೇ ತಗೊಳ್ಳೋದು. ಅದು ಬರ್ತದೆ, ಗೊಬ್ಬರ ಕೊಟ್ಟರೆ ಸ್ಪ್ರೇ ಮಾಡಿದರೆ ಬರ್ತದ, ಆದರೆ ಅದನ್ನು ಮಾಡಿದರೆ ಅದು ಕ್ವಾಲಿಟಿ ಇರಲ್ಲ, ಅದನ್ನ ತಿನ್ನೋದ್ರಿಂದ ಕ್ವಾಲಿಟಿ ಸಿಗಲ್ಲ. ಆ ಒಂದು ವಿಚಾರಕ್ಕೆ ನಾವು ಅದನ್ನ ಯೂಸ್ ಮಾಡಲ್ಲ, ಸಾವಯವದೊಳಗೆ ಬೆಳಿತೀವಿ. ನಮ್ಮ ಭೂಮಿ ಫಲವತ್ತತೆ ಇದರಿಂದ ಹೆಚ್ಚಾಗೋದ ಕಾರಣ ಇದನ್ನ ನಾವು ಬೆಳಿಬೇಕು ಅಂತ ಒಂದು ತೀರ್ಮಾನಕ್ಕೆ ತಗೊಂಡು ಕೈ ಹಾಕಿದ್ದು. ಈಗ ನಿಮ್ಮ ಮನ್ನಾಪುರ ಗ್ರಾಮ ಮತ್ತು ಸುತ್ತಮುತ್ತಲ ರೈತರು ಸಿರಿಧಾನ್ಯಗಳನ್ನ ಹೆಚ್ಚು ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದು ನೀವು ಹೇಳಿದಿರಿ, ಯಾಕೆ ನೀವೇ ಈ ಭಾಗದಲ್ಲಿ ಒಂದು ಪ್ರೊಸೆಸಿಂಗ್ ಯೂನಿಟನ್ನು ಅದನ್ನ ಪರಿಷ್ಕರಣೆ ಮಾಡುವಂತಹ ಘಟಕಗಳನ್ನು ಹಾಕ್ಕೊಳ್ಬೋದು, ಈ ಬಗ್ಗೆ ಏನಾದರೂ ಪ್ರಯತ್ನ ಒಂದು ಸಾಂಘಿಕವಾಗಿ ಎಲ್ಲ ರೈತರು ಸಂಘಟಿತರಾಗಿ ಈ ಥರದ್ದು ಏನಾದರೂ ಆಲೋಚನೆ ಮಾಡಿದಿರಾ? ಆ ಥರ ಇನ್ನೂ ಯಾರೂ ವಿಚಾರ ಮಾಡಿಲ್ಲ. ನಾನೇ ಒಂದು ವಿಚಾರಕ್ಕೆ ನಮ್ದು ಏರಿಯಾ ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ ನಾನೇ ಒಂದು ವಿಚಾರ ಮಾಡ್ತಾ ಇದ್ದೀನಿ, ಎಲ್ಲ ರೈತರಿಗೆ ಅನುಕೂಲ ಆಗಬೇಕು, ಇದನ್ನೊಂದು ಯೂನಿಟ್ ಹಾಕ್ಬೇಕು ಅಂತ ಹೇಳಿ. ನಮ್ಮಲ್ಲಿ ಗೋಡೌನ್ ಸಮಸ್ಯೆ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ ನಂತರ ಇದನ್ನ ನಾನು ಯೂನಿಟ್ ಹಾಕ್ಬೇಕು ಅಂತ ಒಂದು ವಿಚಾರ ಮಾಡಿದ್ದೀನಿ. ರೈತರಿಗೆಲ್ಲ ಅನುಕೂಲ ಆಗುತ್ತೆ, ನಮ್ಮ ಭಾಗಕ್ಕೆಲ್ಲ. ಒಂದು ಇಲ್ಲಿ ನಮ್ಮ ತಾಲೂಕಲ್ಲಿ ಸುತ್ತಾರ್ದ ಇಲ್ಲಿ ಯಾವೂ ಇಲ್ಲ, ಹಿಂಗಾಗಿ ನಮ್ಮ ಎಲ್ಲ ರೈತರಿಗೂ ಅನುಕೂಲ ಆಗತ್ತೆ. ಟ್ರೇಡಿಂಗ್ ಮಾಡೋರು ಬಂದ್ರೆ ಅವ್ರಿಗೆ ನಾವು ಒಂದು ವೈಜ್ಞಾನಿಕ ಬೆಲೆ ಇಷ್ಟಿದೆ ಮಾರ್ಕೆಟ್ ಅಲ್ಲಿ, ನಾವು ರೆಡಿ ಕೊಡ್ತಾ ಇದೀವಿ, ನಮಗೆ ಇಷ್ಟು ಕೊಡಿ ಅಂತ ಕೇಳಲಿಕ್ಕೆ ಒಂದು ಅವಕಾಶ ಇರುತ್ತೆ. ಈಗ ಬೆಳೆದದ್ದನ್ನ ಹಂಗೆ ಕೊಡಕ್ಕೆ ಹೋದ್ರೆ ಅವರು ಏನೋ ಒಂದು ಹೇಳ್ಬಿಡ್ತಾರೆ ನಮ್ಗೆ, ಏ ಅಷ್ಟು ಖರ್ಚು ಬರ್ತದ್ರಿ, ಕ್ಲೀನ್ ಮಾಡ್ಬೇಕು, ಆಮೇಲೆ ಅದನ್ನ ಪ್ಯಾಕಿಂಗ್ ಮಾಡ್ಬೇಕು, ಇಷ್ಟೆಲ್ಲ ಖರ್ಚು ಐತಿ, ಅಲ್ಲಿ ತಗೊಂಡೋಗಿ ಅಲ್ಲಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆ ಖರ್ಚು ವೆಚ್ಚ ಎಲ್ಲ ನಮ್ಮ ಮೇಲೆ ಹಾಕ್ಬಿಡ್ತಾರೆ ಅವರು, ಅದಕ್ಕೆ ರೇಟು ಸರಿಯಾಗಿ ಕೊಡ್ತಾ ಇಲ್ಲ ನಮಗೆ. ಈ ಸಿರಿಧಾನ್ಯಗಳನ್ನು ಬೆಳೆಯುವ ರೈತರ ಅಭಿವೃದ್ಧಿಗೆ ಅಥವಾ ಸಿರಿಧಾನ್ಯಗಳನ್ನು ಬೆಳೆಯಲು ಮತ್ತೆ ಮತ್ತೆ ಪ್ರೋತ್ಸಾಹ ಮಾಡೋದಕ್ಕೆ, ಅದರಲ್ಲೂ ಸ್ವಲ್ಪ ಅವರು ಒಂದಿಷ್ಟು ಆರ್ಥಿಕವಾಗಿ ಸದೃಢರಾಗೋದಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕು, ಏನೇನು ಮಾಡಬೇಕು ಅಂತ ನೀವು ಆಲೋಚಿಸಿದಿರಿ? ಇದರಲ್ಲಿ ವೆಚ್ಚ ಕಡಿಮೆ ಇದೆ ಬೆಳೆಯೋದಕ್ಕೆ, ಆದರೆ ರೈತರು ಇದೇ ಏನು ಮಾರ್ಕೆಟ್ ಸಮಸ್ಯೆ ಇರೋದ್ರಿಂದನೇ ಯಾರೂ ಅದಕ್ಕೆ ಮುಂದೆ ಬರ್ತಾ ಇಲ್ಲ. ಅದನ್ನೇ ನಾವು ಹೋಗ್ಬೇಕು ಅಂತಂದ್ರೆ ಈಗ ಅದು ಯೂನಿಟ್ ಹಾಕ್ಬೇಕು, ಅದನ್ನೆಲ್ಲ ಇಲ್ಲಿ ರೈತರಿಗೆ ಹೆಚ್ಚಿಗೆ ಲಾಭ ತೋರಿಸಿಕೊಟ್ರೆ ಅವರು ಕೂಡ ಎಲ್ಲರೂ ನಮಗೆ ಸಾಥ್ ಕೊಡ್ತಾರೆ. ಈಗ ಬಿ ಸಿ ಪಾಟೀಲ್ ಅವರು ಸಿರಿಧಾನ್ಯಗಳನ್ನ ಪ್ರಮುಖವಾಗಿ ಬೆಳೀತಾ ಇದ್ದಾರೆ, ಇದರೊಟ್ಟಿಗೆ ಬೇರೆ ಬೇರೆ ಯಾವ್ಯಾವ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಯಾವುದು ನಿಮಗೆ ಹೆಚ್ಚು ಲಾಭದಾಯಕ ಈ ಭಾಗದಲ್ಲಿ? ನಾವು ಮೊದಲು ಕಡಲೆ ಮತ್ತು ಜೈದಾರ್ ಹತ್ತಿ ನಮ್ಮೆಲ್ಲ ಹಿರಿಯರು ಬೆಳೀತಾ ಇದ್ರು. ನಾವು ಬಂದ್ಮೇಲೆ ಕಡಲೆ ಮತ್ತು ಈಗ ಈರುಳ್ಳಿ, ಆ ಈರುಳ್ಳಿಯಲ್ಲಿ ಇನ್ನೊಂದು ಬೆಳೆ ಚಿಲ್ಲಿ ಅಂದರೆ ಮೆಣಸಿನ್ಕಾಯಿ, ಅದನ್ನು ಹಾಕ್ತೀವಿ. ಮತ್ತು ಅದರಲ್ಲೇ ಇನ್ನೊಂದು ಬೆಳೆನೂ ಮಾಡ್ತೀವಿ ನಾವು, ಹತ್ತಿ ಜೈದಾರ್ ಹತ್ತಿನೂ ಉರಿಸ್ತೀವಿ. ಇಲ್ಲ ಅದು ಅನುಕೂಲ ಇರಲಿಲ್ಲ ಅಂದರೆ ಬಿಳಿಜೋಳ, ಅದರಲ್ಲಿ ಒಂದು ಸಾಲು ಬೀಜೋಳ ಹಾಕ್ತೀವಿ, ಮೂರು ಪೀಕ್ ತೆಗಿತೀವಿ ಅದರಲ್ಲಿ. ಅದು ಸ್ವಲ್ಪ ರೇಟು ಚೆನ್ನಾಗಿದ್ದರೆ, ಈರುಳ್ಳಿ ರೇಟ್ ಚೆನ್ನಾಗಿ ಸಿಕ್ಕಾಗ ಸ್ವಲ್ಪ ಜಾಸ್ತಿ ಲಾಭನೇ ಅದರಲ್ಲೇ ಸಿಗೋದು ನಮಗೆ. ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಈರುಳ್ಳಿ ರೇಟ್ ಬಂದೇ ಬರ್ತದೆ, ಆ ಟೈಮಲ್ಲಿ ನಮ್ಮ ರೈತರು ಭಾಳ ಅನುಕೂಲ ಆಗ್ತದೆ ಅದರಿಂದ. ಈಗ ನಿಮ್ಮ ಕೃಷಿಯ ಒಂದಿಷ್ಟು ಉತ್ಸುಕತೆಯ ಬಗ್ಗೆ ಹೇಳಿ. ಈ ಒಂದು ಕಡೆಗೆ ಗ್ರಾಮಗಳಲ್ಲಿ ಯುವಕರು ನಿಲ್ತಾ ಇಲ್ಲ, ಅಂದರೆ ಏನೋ ವಿದ್ಯಾಭ್ಯಾಸ ಮಾಡ್ತಾರೆ, ನಗರಗಳಿಗೆ ಹೋಗ್ತಾರೆ, ಆದರೆ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಇರ್ತದೆ, ಕೃಷಿಯನ್ನು ಮಾಡ್ಕೊಂಡು ಜೀವನ ಮಾಡಬಹುದು ಅಂತ ಅನ್ನುವಂಥ ಆಸೆಗಳು ಕಡಿಮೆ ಆಗ್ತಾ ಇದ್ದಾವೆ. ಅಂದರೆ ನೀವು ಇಲ್ಲಿ ಒಂದು ಕಡೆಯಿಂದ ಗಟ್ಟಿಯಾಗಿ ನಿಂತೀರಿ, ಉತ್ಸುಕರಾಗಿದ್ದೀರಿ, ಈ ಬಗ್ಗೆ ಯುವಕರು ಎದುರಿಸುವ ಸಮಸ್ಯೆಗಳಿಗೆ ನೀವು ಏನನ್ನು ಹೇಳಕ್ಕೆ ಬಯಸ್ತೀರಿ? ಇದರಲ್ಲಿ ಯುವಕರು ಏನು ವಿಚಾರ ಮಾಡ್ತಾರಂದರೆ, ಈಗ ಆರ್ಥಿಕವಾಗಿ ಈ ಬೆಳೆ ಸರಿಯಾಗಿ ಬಂದ ನಂತರ ಮಾರ್ಕೆಟಲ್ಲಿ ರೇಟ್ ಚೆನ್ನಾಗಿ ಸಿಗದ ಕಾರಣ ಆರ್ಥಿಕವಾಗಿ ಸರಿಯಾಗಿ ಅದಕ್ಕೆ ಅನುಕೂಲ ಆಗಲ್ಲ ಅಂತ ತಿಳ್ಕೊಂಡು ಬೇರೆ ಕಡೆ ಜಾಬ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಕೂಡ ಮೆಕ್ಯಾನಿಕಲ್ ಇಂಜಿನಿಯರು, ಅದನ್ನು ನಾನು ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ನಮ್ಮ ತಂದೆಯವರು ಇದರಲ್ಲಿ ಹೆಚ್ಚಿನ ಆಸಕ್ತಿ, ಮೊದಲಿಂದನೇ ಅವರು ಕೃಷಿಯನ್ನು ಅವಲಂಬಿತರಾಗಿದ್ದರು, ಅವ್ರ ಮಾರ್ಗದರ್ಶನದಲ್ಲೇ ನಾನು ಇದರಲ್ಲಿ ಕೃಷಿಕನಾಗಿ ಮುಂದುವರಿತಾ ಇದ್ದೇನೆ. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಎಷ್ಟು ವರ್ಷ ಎಲ್ಲಿ ಏನು ಕೆಲಸ ಮಾಡಿದ್ರಿ? ನಾ ಕೆಲಸಕ್ಕೆ ಹೋಗಲಿಲ್ಲ, ಸೀದಾ ಇಲ್ಲಿಗೆ ಬಂದಿದ್ದು. ನಮ್ಮ ತಂದೆಯವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತು, ಅವಾಗ ಈ ಒಕ್ಕಲ್ತನ ಮತ್ತೆ ಕೃಷಿಕರ ಎಲ್ಲ ಮಾಡಿ. ಆಗ ನೀವು ಬಂದಾಗ ಅನಿವಾರ್ಯಕ್ಕಾಗಿ ಬಂದ್ರು, ಆಸಕ್ತಿಯಿಂದ ಬಂದ್ರು ಅಂತ? ಕೃಷಿ ಆಸಕ್ತಿಯಿಂದನೂ ಬಂದೆ, ಮುಂದಾದ್ರೂ ನಾ ಬರಲೇಬೇಕಿತ್ತು, ಆದರೆ ಅವಾಗೇ ನನಗೆ ಬರೋಕ್ಕೆ ಅವಕಾಶ ಇತ್ತು. ಆವಾಗ ಬಂದಿದ್ದಕ್ಕೇ ನನಗೆ ಇಷ್ಟೆಲ್ಲ ಅದರಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಎಲ್ಲ ನನಗೆ ಆಸಕ್ತಿ ಹೆಚ್ಚಿಗೆ ಆಗಿದೆ. ಇಲ್ಲಿ ನಿಮ್ಮ ಭಾಗದಲ್ಲಿ ನಿಮ್ಮ ಬಗ್ಗೆ ಕೇಳಿದರೆ ತುಂಬ ಕ್ರಿಯಾಶೀಲರು ಪ್ರಯೋಗಶೀಲರು ಕೃಷಿಯಲ್ಲಿ ಅಂತ, ಏನೆಲ್ಲ ನೀವು ಕೃಷಿಯಲ್ಲಿ ಬದಲಾವಣೆ ಮಾಡ್ಕೊಂಡಿರಿ ಅಂದರೆ ನಿಮ್ಮ ತಂದೆಯವರು ಮಾಡ್ತಾ ಇದ್ದಂಥ ಕೃಷಿಗೂ ಈಗೂ ಏನೆಲ್ಲ ಬದಲಾವಣೆಗಳನ್ನು ನೀವು ಮಾಡ್ಕೊಂಡಿದ್ದೀರಿ? ಮೊದಲಿಗೆ ಈಗ ಹೊಲಗಳಲ್ಲಿ ಎಲ್ಲ ಕೃಷಿ ಹೊಂಡ ಅಂದರೆ ಗೌರ್ಮೆಂಟ್ಲಿದ್ದ ಒಂದು ಸ್ಕೀಮ್ ಬಂದಿತ್ತು ಕೃಷಿ ಹೊಂಡ ಅಂತೇಳಿ, ಅವನ್ನ ನಾವು ಉಪಯೋಗ ಮಾಡಿಕೊಂಡು ಅವ್ರು ಕೊಡ್ತಕ್ಕಂಥ ದುಡ್ಡು ಮತ್ತು ನಾವು ಕೈಲಿಂದ ಒಂದಿಷ್ಟು ಅಮೌಂಟ್ ಹಾಕಿ ಎಲ್ಲ ಹೊಲಗಳಿಗೆ ಒಂದೊಂದು ಕೃಷಿ ಹೊಂಡ ಮಾಡ್ಕೊಂಡಿದ್ವಿ. ಆ ಕೃಷಿ ಹೊಂಡದಿಂದ ಮೂರು ಉಪಯೋಗ ಆಗಿದೆ. ಒಂದು ಕೃಷಿ ಹೊಂಡನೂ ಆಗುತ್ತೆ, ನಮ್ಮ ಭೂಮಿಯಲ್ಲಿ ಬಂದಂಥ ನೀರು ಅಲ್ಲಿ ಶೇಖರಣೆ ಆಗುತ್ತೆ. ಆ ಕೃಷಿ ಹೊಂಡದಿಂದ ಬಂದಂಥ ಮಣ್ಣನ್ನು ಸುತ್ತ ಬದುಗೆ ಹಾಕ್ಕೊಂಡಿದ್ದೀವಿ ಮತ್ತು ಹೊಲ ಸಮತಟ್ಟಾಗಿದ್ದಾವೆ. ಅದರಿಂದ ಇದು ಒಂದು ಒಳ್ಳೆಯ ಯೋಜನೆ ಆಗಿತ್ತು, ಇದರಿಂದ ನಮಗೆ ಭಾಳ ಅನುಕೂಲ ಆಗಿದೆ, ಹೊಲಗಳು ಉತ್ತಮವಾಗಿ ಬೆಳೀಲಿಕ್ಕೆ ಅನುಕೂಲ ಆಗಿದೆ. ಮತ್ತು ಮಳೆ ಒಂದು ಟೈಮ್ನಲ್ಲಿ ಮಳೆ ಹೋದ್ರೂ ಅದರಲ್ಲಿ ಇರ್ತಕ್ಕಂಥ ನೀರನ್ನು ಲಿಫ್ಟ್ ಮಾಡಿ ಸ್ಪ್ರಿಂಕ್ಲರ್ ಮುಖಾಂತರ ಬೆಳೆಗೆ ಒಂದು ನೀರು ಕೊಡ್ತೇವೆ, ನಾವು ಕೊಟ್ಟು ಬೆಳೆ ತೆಗಿತೇವೆ. ಅಂದರೆ ಕೃಷಿ ಹೊಂಡದ ಮೂಲಕ ಮಳೆ ನೀರನ್ನು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸೋದ್ರಿಂದ ರೈತರು ನೀರಿನ ಕೊರತೆಯಿಂದ ಹೊರಗೆ ಬರ್ಬೋದು. ಬರ್ಬೋದು ಮತ್ತು ಭೂಮಿಯಲ್ಲಿ ನೀರಿನ ಅಂಶ ಹೆಚ್ಚಿಗೆ ಆಗ್ತದೆ. ಬೋರ್ವೆಲ್ಗಳಲ್ಲಿ ನೀರು ಬತ್ತಲ್ಲ, ಕಡಿಮೆ ಆಗಲ್ಲ, ಬೇಸಿಗೆಯಲ್ಲಿ ಅನುಕೂಲ ಆಗ್ತದೆ. ಅಂದರೆ ಈಗ ನಿಮ್ಮ ಹೊಲಗಳಲ್ಲಿ ನೀರಿನ ಸಮಸ್ಯೆ ಇಲ್ಲ? ನಮ್ಮಲ್ಲಿ ಸಮಸ್ಯೆ ಇಲ್ಲ. ಮನ್ನಾಪುರ ಗ್ರಾಮದ ರೈತರು ಹೆಚ್ಚಾಗಿ ಕೃಷಿ ಹೊಂಡಗಳನ್ನು ಮಾಡಿಸ್ಕೊಂಡಿದ್ದಾರೆ ಅಂತ? ಹೌದಾ? ಮಾಡಿಕೊಂಡಿದ್ದಾರೆ, ಅನುಕೂಲನೂ ಮಾಡ್ಕೊಂಡಾಗಿದೆ ಅವರಿಂದ. ಮತ್ತು ಬೆಳೆಗಳನ್ನು ಚೆನ್ನಾಗಿ ತೆಗಿತಾ ಇದ್ದಾರೆ, ಈಗ ಒಂದು 2-3 ವರ್ಷದಿಂದ ಬೆಳೆನೂ ಚೆನ್ನಾಗಿ ಬರ್ತಾ ಇದ್ದಾವೆ. ಕೊನೆಯದಾಗಿ ನಮ್ಮ ಯುವ ಕೃಷಿಕರಿಗೆ ಅಂದರೆ ಯುವಕರು, ರೈತ ಕುಟುಂಬದ ಯುವಕರು ಇರ್ತಾರೆ, ಅವ್ರಿಗೇನು ಹೇಳಕ್ ಬಯಸ್ತಾ ಇದ್ದಾರೆ? ಯುವಕರು ಈ ಕಡೆ ಮನಸ್ಸು ಮಾಡಬೇಕು, ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಕೃಷಿ ಮಾಡ್ತಾನೆ ಯುವಕ ಅಂದರೆ ಕನ್ಯೆನೇ ಕೊಡಲ್ಲ, ಆ ಥರ ಸಮಸ್ಯೆ ಇದೆ. ಮುಂದೊಂದು ದಿನ ಇದಕ್ಕೆ ಯುವಕರಿಗೆ ಒಕ್ಕಲ್ತನ ಮಾಡೋವನಿಗೆ ಕನ್ಯೆ ಕೊಡಬೇಕು ಅನ್ನೋ ಪರಿಸ್ಥಿತಿನೂ ಬರ್ತದೆ. ಅದು ಸನ್ಯಾಸ ಭಾಳ ದೂರ ಇಲ್ಲ, ಅದು ತೋರಿಸ್ತದೆ. ಮತ್ತು ಎಲ್ಲರೂ ಯುವಕರು ರೈತನ ಮನೆಯಿಂದನೇ ಹೊರಗಡೆ ಹೋಗಿದ್ದಾರೆ, ಆದರೆ ಹಳ್ಳಿ ಅವರು ಹಳ್ಳಿ ಕಡೆ ಮನಸ್ಸು ಮಾಡ್ತಾ ಇಲ್ಲ. ಈಗೀಗ ಕೆಲವೊಬ್ರು ಯುವಕರಿಗೆ ಇಂಜಿನಿಯರ್ಸು ಸಾಫ್ಟ್ವೇರ್ ಇಂಜಿನಿಯರ್ಸು ಎಲ್ಲ ಅವರು ಹಳ್ಳಿ ರಿಟರ್ನ್ ಹಳ್ಳಿ ಒಕ್ಕಲ್ತನ ಮಾಡಬೇಕು ಅಂತೇಳಿ ಬರ್ತಾ ಇದ್ದಾರೆ. ಇನ್ನೇನು ದೂರ ಇಲ್ಲ ಒಕ್ಕಲ್ತನ ಮಾಡೋದು. ಒಳ್ಳೆಯದು ಬಿ ಸಿ ಪಾಟೀಲ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ಮುಖ್ಯವಾಗಿ ಸಿರಿಧಾನ್ಯಗಳನ್ನು ಬೆಳೆಯುವಂಥ ರೈತರ ಸಮಸ್ಯೆ ಸವಾಲುಗಳ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮಂಡಿಸಿದ್ರಿ. ಬಹಳಷ್ಟು ಮುಖ್ಯವಾಗಿ ನೀವೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಇವತ್ತು ಕೃಷಿಯಲ್ಲಿ ಒಂದು ಸದೃಢತೆಯನ್ನು ಕಂಡುಕೊಂಡಿದ್ದೀರಿ. ಉದ್ಯೋಗ ಒಂದೇ ಮುಖ್ಯ ಅಲ್ಲ ಬದುಕಿಗೆ, ಕೃಷಿಯಿಂದಲೂ ಸಹಿತ ಒಂದು ಸುಸ್ಥಿರವಾದ ಬದುಕನ್ನು ಕಟ್ಟಿಕೊಳ್ಳೋದ್ರಷ್ಟೇ ಅಲ್ಲ, ಆ ಭಾಗದಲ್ಲಿ ಕೃಷಿಯನ್ನು ಅವಲಂಬಿಸ್ಕೊಂಡಿರ್ತಕ್ಕಂತಹ ಕೂಲಿ ಕಾರ್ಮಿಕರಿಗೂ ಸಹಿತ ಒಂದಿಷ್ಟು ಜೀವನವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಿರೂಪಿಸಿದ್ರಿ. ಮತ್ತು ಯುವಕರು ಈ ನಿಟ್ಟಿನ ಒಳಗಡೆಗೆ ಮರಳಿ ತಮ್ಮ ಕೃಷಿಯಲ್ಲಿ ತೊಡಗಿಕೊಂಡ್ರೆ ಖಂಡಿತವಾಗಲೂ ಸಹಿತ ಗ್ರಾಮಗಳನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಿಮ್ಮ ಈ ಅನುಭವಗಳನ್ನು ಎಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಶ್ರೀ ಬಸವರಾಜಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ಬದಲಾಗುತ್ತಿರುವ ಜೀವನ ಶೈಲಿ, ಅತಿಯಾದ ಎಣ್ಣೆ ಪದಾರ್ಥಗಳ ಸೇವನೆ ಹಾಗೂ ಉಪ್ಪು ಸಕ್ಕರೆಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸುವುದರಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ರಕ್ತದೊತ್ತಡ, ಸಕ್ಕರೆ ರೋಗ, ಹೃದ್ರೋಗ, ಕ್ಯಾನ್ಸರ್ನಂತಹ ಮುಂತಾದ ಕಾಯಿಲೆಗಳು ಕಾಣಿಸಿಕೊಳ್ತಾ ಇವೆ. ಈ ರೋಗಗಳನ್ನು ಹತೋಟಿಯಲ್ಲಿಡಲು ಕಿರುಧಾನ್ಯಗಳ ಉಪಯೋಗ ಒಂದು ವರದಾನವಾಗಿ ಪರಿಣಮಿಸಿದೆ. ಒಂದೇ ಕಾಳಿನಿಂದ ಸಾವಿರಾರು ಕಾಳುಗಳನ್ನು ಹುಟ್ಟಿಸಬಲ್ಲಂತಹ ಗಾತ್ರದಲ್ಲಿ ಕಿರಿದಾದ ಧಾನ್ಯಗಳನ್ನು ನಾವು ಕಿರಿಧಾನ್ಯಗಳು ಅಥವಾ ತೃಣಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಕೂಡ ಎಂತೇವೆ. ನವಣೆ, ಸಜ್ಜೆ, ಸಾವಿ, ರಾಗಿ, ಬರಗು, ಊದಲು ಈ ವರ್ಗಕ್ಕೆ ಸೇರುತ್ತವೆ. ಕಿರುಧಾನ್ಯಗಳನ್ನು ಭಾರತದಲ್ಲಿ ಅಂದಾಜು 4 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ. ಈ ಕಿರುಧಾನ್ಯಗಳ ವಿಶೇಷ ಗುಣಗಳೆಂದರೆ

ಸೊ ಈ ಒಂದು ಕಳೆದ ಮುಂಗಾರಿನಲ್ಲಿ ನಮಗೆ ಒಳ್ಳೆ ಮಳೆ ಆಯ್ತು, ಒಳ್ಳೆ ಬೆಳೆಗಳಿದಾವೆ. ಮುಂದಿನ ಒಂದು ಹಿಂಗಾರು ಮಳೆ ಯಾವ ತರ ಇರ್ತೈತಪ್ಪ ಅಂತ ನೋಡ್ಬೇಕಾದ್ರೆ, ಬಟ್ ಈ ಹಿಂಗಾರು ಮಳೆ ಈಗ ಪ್ರಾರಂಭ ಯಾವ ತರ ಆಗ್ತೈತೆ ಅಂದ್ರೆ ತುಂಬಾ ಚುರುಕಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗ ಇನ್ನೂ 2-3 ದಿವಸ ನಮಗೆ ಹಿಂಗಾರಿನ ಮಳೆ ಸುಮಾರು ಸಾಧಾರಣದಿಂದ ಮಧ್ಯಮದವರೆಗೆ ಈ ಜಿಲ್ಲೆಯಾದ್ಯಂತ ಮಳೆ ಆಗುವ ಒಂದು ಸಾಧ್ಯತೆಗಳಿದಾವೆ. ಸೊ ರೈತ ಬಂಧುವರು ಅದಕ್ಕನುಸಾರವಾಗಿ ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು. ಆಮೇಲೆ ಮುಖ್ಯವಾಗಿ ಏನು ಹೇಳ್ಬೇಕಂತಂದ್ರೆ, ನೀರು ನಿಲ್ಲದಂತೆ ಸೊ ಬಸಿವಿ ಗಾಲಿವಿಗೆ ಮಾಡಿ ಹೊರಗೆ ಹಾಕ್ರಿ. ಆಮೇಲೆ ಜಾಸ್ತಿ ಈಗ ಮೋಡ ಕವಿದ ವಾತಾವರಣ, ಸ್ವಲ್ಪ ತುಂತುರು ಮಳೆ ಇದ್ರೂ ಸಹ ನಮ್ಗೇನಾಗತ್ತೆ ಕೀಟನಾಶಕಗಳಲ್ಲಿ ಈ ರೋಗನಾಶಕನ ಸಿಂಪರಣೆ ಮಾಡೋದು ಕಷ್ಟ ಆಗತೈತೆ. ಸೊ ಆದ್ದರಿಂದ ಎಲ್ಲಾದರೂ ಆಕಾಶ ಸ್ವಚ್ಛವಾಗಿತ್ತಂತಂದ್ರೆ ಅವಾಗ ಮಾತ್ರ ಸಿಂಪರಣೆ ಮಾಡ್ರಿ, ಇಲ್ಲಾಂದ್ರೆ ಇನ್ನೂ 2-3 ದಿವಸ ಸಿಂಪರಣೆ ಕಾರ್ಯಕ್ರಮವನ್ನು ಮುಂದೂಡಿದರೆ ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ಈಗ ನಾವು ಮೆಕ್ಕೆಜೋಳದಲ್ಲಿ ಈ ಮಳೆ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆಯ ಬೆಳೆ ಇರುವುದರಿಂದ ನಾವು ಮೇಲು ಗೊಬ್ಬರ ಕೊಡ್ಬೇಕಾಗತ್ತೆ ಇವಾಗ. ಸೊ ಅದ್ ಎಷ್ಟಪ್ಪ ಅಂತಂದ್ರೆ ಎಕರೆಗೆ 25 kg ನಾವು ಯೂರಿಯಾ ಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ಸಿಂಪರಣೆ ಮಾಡ್ತಿದ್ರೆ ನಾವು 1% ಯೂರಿಯಾ ಸಿಂಪರಣೆ ಮಾಡ್ಬೇಕಂತ ಹೇಳ್ತೀವಿ. ಹಾಗೇನೆ ಈಗ ಗೋವಿನ ಜೋಳದಲ್ಲಿ ಅಂದ್ರೆ ಮೆಕ್ಕೆಜೋಳದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಮಗೆ ಸೈನಿಕ ಹುಳುವಿನ ಬಾಧೆ ಹೆಚ್ಚು ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕಾಗಂತೆ ನಾವು ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನ ಅಳವಡಿಸಬೇಕು ಮತ್ತು 0.3 g ಎಂಎಂಎಕ್ಟಿನ್ ಬೆಂಜೆಟ್ 5 sg ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಹತ್ತಿಗೆ ಬಂದ್ರೆ, ಹತ್ತಿಯಲ್ಲಿ ಏನಾಗುತ್ತೆ ಇತ್ತಿತ್ತಲಾಗಿ ಸ್ವಲ್ಪ ಒಂದು ವಾರದಿಂದ ಏನಾಗುತ್ತೆ ಟೊಬ್ಯಾಕೋ ಸ್ಟ್ರೀಕ್ ನಂಜಾಣು ರೋಗ ಕಂಡು ಬರ್ತಾ ಇದೆ. ಸೊ ಅದು ಯಾಕೆ ಬರ್ತೈತೆ ಅಂದ್ರೆ, ಥ್ರಿಪ್ಸ್ ನುಸಿ ಜಾಸ್ತಿ ಆಗೋದ್ರಿಂದ ಈ ಒಂದು ನಂಜಾಣು ರೋಗ ಬರುವ ಸಾಧ್ಯತೆಗಳು ಇರ್ತವೆ. ಆಮೇಲೆ ಎಲ್ಲ ಈಗ ಆಲ್ಮೋಸ್ಟ್ ಬಂದಿದೆ ಇದು. ಸೊ ಅದಕ್ಕೆ ಕಂಟ್ರೋಲ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, 1 ml ಪೈರಿಪ್ರೋಕ್ಸಿಫೆನ್ ಅಂತ ಸಿಗುತ್ತೆ, ಆಮೇಲೆ ಡೈಪೆಂಥುರಾನ್. ಸೊ ಇವೆರಡು ಮಿಕ್ಸ್ ಇರೋದೊಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಅನ್ನ ತಾವು ಸಿಂಪರಣೆ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ 0.5 ml ಥೈಮೆಥಾಕ್ಸಾಮ್ ಅಂತ ಹೇಳ್ತೀವಿ. ಸೊ ಇದನ್ನ ಸಹ ತಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದರೆ ಈ ನಂಜಾಣ ರೋಗನ ತಾವು ಹತೋಟಿ ಮಾಡಬಹುದು. ಆಮೇಲೆ ಹತ್ತಿಯಲ್ಲಿ ಏನಾಗುತ್ತೆ, ಈ ರೀತಿ ಸತತವಾಗಿ ಮಳೆ ಬರುವುದರಿಂದ ಆಗತ್ತೆ ಬೇರು ಕೊಳೆ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಹತ್ತಿ ಅಂತಲ್ಲ, ಎಲ್ಲಾ ಒಂದು ಈಗಿರೋ ಬೆಳೆಗಳಲ್ಲಿ ಈ ಒಂದು ಕೊಳೆ ರೋಗ ಬರುವ ಸಾಧ್ಯತೆ ಇರುವುದರಿಂದ ಅದು ಯಾವ ತರ ಕಂಟ್ರೋಲ್ ಮಾಡ್ಬೇಕಂದ್ರೆ, 2 g ಪ್ರೋಪಿನೋಕಿನೋಜಲ್ ಅಂತ ಹೇಳ್ತೀವಿ, ಅದು 25 EC ರೂಪದಲ್ಲಿ ಇರ್ತೈತೆ. ಇಲ್ಲಾಂದ್ರೆ ಕಾರ್ಬನ್ ಡೈಜಿಮ್ ಅನ್ನ ಸಹ ತಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬುಡದ ಗಿಡಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಹಾಕ್ಬೇಕಾಗತ್ತೆ. ಇದು ಸಿಂಪರಣೆ ಮಾಡುವುದರಲ್ಲ, ಸೊ ಸಾಲಿಗೆ ತಾವು ಹಾಕ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಈಗ ಸರ್ವೆ ಸಾಮಾನ್ಯವಾಗಿ ಹೂವಾಡುವ ಹಂತ ಆದ್ಮೇಲೆ ಹತ್ತಿಯಲ್ಲಿ ಏನಾಗತ್ತೆ ಕೆಂಪು ರೋಗ ಅಥವಾ ಇಟ್ಟಂಗಿ ರೋಗ ಅಂತ ಏನ್ ಹೇಳ್ತೀವಲ್ಲ, ಆ ಒಂದು ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ, ಆ ತರ ಒಂದು ಲಕ್ಷಣ ಕಾಣಿಸ್ಕೊಳ್ತಾವೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ, ಹತ್ತಿ ಬೆಳೆಗೆ ಈ ಹೂವಾಡುವ ಹಂತ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ 10 g ಮೆಗ್ನೀಷಿಯಂ ಸಲ್ಫೇಟ್ ಮತ್ತು 10 g ನೈಂಟಿನಾಲ್ 19-19 ಅಂತ ಹೇಳ್ತೀವಲ್ಲ, ಈ ಸಿಂಪರಣೆಯನ್ನ ತಾವು 3 ಸಿಂಪರಣೆ ಮಾಡ್ಬೇಕು. ಒಂದು ಹೂವಾಡುವ ಹಂತದಲ್ಲಿ, ಕಾಯಿ ಕಟ್ಟುವ ಹಂತದಲ್ಲಿ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ. ಸೊ ಈ ರೀತಿ ಒಂದು ಸಿಂಪರಣೆಯನ್ನ 3 ತಾವು ಕೈಗೊಂಡರೆ ಈ ಎಲೆ ಕೆಂಪಾಗುವಿಕೆ ನಾವು ಈಸಿಯಾಗಿ ಕಂಟ್ರೋಲ್ ಮಾಡಬಹುದು. ಆಮೇಲೆ ಈಗ ಸರ್ವೆ ಸಾಮಾನ್ಯ ಹತ್ತಿಯಲ್ಲಿ ಏನಾಗುತ್ತಂದ್ರೆ ಥ್ರಿಪ್ಸ್ ನುಸಿ ಅಂದ್ರೆ ರಸ ಇರುವ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ. ಸೊ ಈಗ ಆಲ್ಮೋಸ್ಟ್ ಒಂದು ಮಧ್ಯಮ ಹಂತದಲ್ಲಿದೆ. ಸೊ ಇವಾಗ್ಲೂ ಸಹ ಅದು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ತಾವು ಏನ್ ಮಾಡಬೇಕಂದ್ರೆ 250 ml ಪಿಪ್ರೋನಿಲ್ 5 sc ನ 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು ರೈತ ಬಾಂಧವರೇ. ಹಾಗೇನೆ ಈಗ ಶೇಂಗಾ ಒಂದು ಬೆಳೆಗೆ ಬಂದ್ರೆ ಏನಾಗುತ್ತೆ, ಶೇಂಗಾದಲ್ಲಿ ಎಲೆ ತಿನ್ನುವ ಕೀಟ ಅಂದ್ರೆ ಹಸಿರು ಕೀಡಿ ಅಂತ ಏನ್ ಹೇಳ್ತೀವಲ್ಲ, ಸೊ ಆ ಒಂದು ಕೀಡಿ ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ 0.2 g ಎಮ್ಎಮೆಕ್ಟಿನ್ ಬೆಂಜೋಯಿಟ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆ ಮಾಡಿದರೆ ಈ ಎಲೆ ತಿನ್ನುವ ಕೀಟದ ಹಾವಳಿಯಿಂದ ತಾವು ಕೀಟವನ್ನ ನಿಯಂತ್ರಣ ಮಾಡಬಹುದು. ಆಮೇಲೆ ಸ್ಪೋಡಾಪ್ಟರ್ ಅಂತ ಬರುತ್ತೆ ಶೇಂಗಾದಲ್ಲಿ, ಸೊ ಅದನ್ನ ನಾವು ಯಾವ ರೀತಿ ಅಂದ್ರೆ 4 g ಮೆಟರೈಸಿಯಂ ರಿಲೈ ಅಂತ ಹೇಳ್ತೀವಿ, ಇಲ್ಲಾಂದ್ರೆ 0.2 g ಎಮ್ಎಮೆಕ್ಟಿನ್ ಬೆಂಜೋಯಿಟ್ 5 sg ರೂಪದಲ್ಲಿ ಸಿಗ್ತೈತೆ, ಅಥವಾ 1 g ಟಯರ್ಡಿಕಾರ್ಬ್. ಸೊ ಇವನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆ ಮಾಡಿದ್ರೆ ಈ ಸ್ಪೋಡಾಪ್ಟರ್ ಹತೋಟಿಯನ್ನ ತಾವು ಈಸಿಯಾಗಿ ಮಾಡಬಹುದು. ಹಾಗೇನೆ ಈಗ ತೊಗರಿ, ಸೊ ತೊಗರಿಯಲ್ಲಿ ಏನಾಗುತ್ತಂದ್ರೆ ಈ ಒಂದು ಹಂತದಲ್ಲಿ ಸ್ವಲ್ಪ ಎಲೆ ಮುದುಡ್ಕೊಂಡು ಕೀಡೆ ಬರ್ತಾ ಇರುತ್ತೆ. ಸೊ ಅದೇನು ಅಷ್ಟೊಂದು ತೊಂದರೆ ಏನು ಮಾಡಲ್ಲ, ಸೊ ಅದಕ್ಕೆ ಏನು ಅಷ್ಟೊಂದು ಟೆನ್ಷನ್ ತಗೋಬಾರ್ದು. ಆಮೇಲೆ ಈಗ ಮುಖ್ಯವಾಗಿ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ, ಆ ತೊಗರಿಯನ್ನ ತುದಿ ಏನಿರುತ್ತಲ್ಲ ಮೇಲ್ಭಾಗದ ಕುಡಿಯನ್ನ ನಾವು 5-6 cm ನಷ್ಟು ಕುಡಿ ಚುಟ್ಬೇಕಂತ ಹೇಳ್ತೇವೆ. ಸೊ ಈ ರೀತಿ ಕುಡಿ ಚುಟೋದ್ರಿಂದ ಏನಾಗುತ್ತೆ, ನಮಗೆ ಟೊಂಗೆಗಳ ಸಂಖ್ಯೆ ಜಾಸ್ತಿ ಆಗಿ ಕಾಯಿಗಳ ಸಂಖ್ಯೆಯು ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಒಳ್ಳೆ ಇಳುವರಿಯನ್ನು ತೊಗರಿಯಲ್ಲಿ ಪಡೆಯಬಹುದು. ಸೊ ಈ ರೀತಿ ಕುಡಿ ಚೂಟದ ನಂತರ ನಾವು ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಪೋಷಕಾಂಶಗಳ ಸಿಂಪರಣೆಯನ್ನು ಸಹ ನಾವು ಮಾಡ್ಬೇಕಾಗುತ್ತೆ. ಅದು 19:19% ಅಂದ್ರೆ 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ನಮಗೆ ಒಳ್ಳೆ ಇಳುವರಿ ಬರಲು ಸಹಾಯವಾಗುತ್ತೆ. ಆಮೇಲೆ ಸೂರ್ಯಕಾಂತಿ, ಸೂರ್ಯಕಾಂತಿಯಲ್ಲಿ ಏನಾಗುತ್ತೆ, ಈ ಒಂದು ಮೋಡ ಕವಿದ ವಾತಾವರಣ, ತುಂತುರು ಮಳೆ, ಆರ್ದ್ರತೆ ಜಾಸ್ತಿ ಇರುವುದರಿಂದ ಬೂದಿ ರೋಗಕ್ಕೆ ಬರ್ತೈತೆ. ಸೊ ಈ ಬೂದಿ ರೋಗ ಹತೋಟಿ ಮಾಡಲು ನಾವ್ ಏನ್ ಮಾಡಕಂದ್ರೆ 1 ml ಡೈಫೆನ್ಕನೋಜಲ್ ಅಂತ ಹೇಳ್ತೀವಿ. ಸೊ ಇದು 25 EC ರೂಪದಲ್ಲಿ ಇರುತ್ತೆ, ಇಲ್ಲಾಂದ್ರೆ 0.5 ಗ್ರಾಂ ಮೈಕ್ರೋಬ್ಯೂಟಾನಿಲ್ 10 WP ಅಲ್ಲಿ ಇರ್ತೈತೆ. ಸೊ ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಕೈಗೊಳ್ಬೇಕು. ಸೊ ಸಿಂಪರಣೆ ಕೈಗೊಳ್ಬೇಕಾದ್ರೆ ರೈತ ಬಂದ್ರೆ ಇನ್ನೊಂದ್ 2-3 ದಿವಸ ನಂತರ ತಾವು ಸಿಂಪರಣೆಗೆ ಹೋಗ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ಈಗ ನಮ್ಗೆ ಮಳೆ ಬರುವ ಒಂದು ಸಾಧ್ಯತೆ ಇದೆ, ತುಂತುರು ಮಳೆಯಲ್ಲಾಗಲಿ ಮಧ್ಯಮ ಪ್ರಮಾಣದ ಮಳೆಯಲ್ಲಾಗಲಿ. ಸೊ ಮಳೆ ಬರುವುದರಿಂದ ತಾವು ಸಿಂಪರಣೆಯನ್ನ ಮುಂದೂಡಿರಿ, ಇಲ್ಲಾಂದ್ರೆ ಮುಂಜಾವಿನ ಸಮಯದಲ್ಲಿ ಸ್ವಚ್ಛವಾದ ಆಕಾಶ ಇತ್ತಪ್ಪ ಅಂತಂದ್ರೆ ತಾವು ಸಿಂಪರಣೆಯನ್ನ ಕೈಗೊಳ್ಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ಇನ್ನೊಂದು ಮುಖ್ಯವಾದ ಏನ ಪ್ರಾಬ್ಲಮ್ ಅಂದ್ರೆ ನೆಕ್ರೋಸಿಸ್ ರೋಗ ಅಂತ ಬರುತ್ತೆ, ನಂಜಾಣು ರೋಗ. ಸೊ ಈ ಒಂದು ಗಿಡಕ್ ಬಂತಂದ್ರೆ ಏನಾಗುತ್ತೆ, ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈಸಿಯಾಗಿ ಸ್ಪ್ರೆಡ್ ಆಗಿಬಿಡ್ತೈತೆ. ಸೊ ಅದನ್ನ ತಾವು ಜಾಗರೂಕತೆಯಿಂದ ಹತೋಟ್ ಮಾಡ್ಬೇಕಾಗತ್ತೆ. ಆತರ ಬಂದ ಗಿಡಗಳನ್ನ ಕಿತ್ತಿ ಸುಟ್ಟಾಕ್ಬೇಕು. ಸೊ ಈ ರೀತಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ಕೈಗೊಳ್ಳಕ್ ಏನ್ ಮಾಡಕಂದ್ರೆ 0.25 ml ಇಮಿಡಾಕ್ಲೋಪಿಡ್ ಅಂತ ಹೇಳ್ತೀವಿ. ಸೊ ಅದನ್ನ ಸಿಂಪರಣೆ ಮಾಡಿದ್ರೆ ಅದರ ಒಂದು ಹತೋಟಿ ಮಾಡಬಹುದು. ಆಮೇಲೆ ಭತ್ತದಲ್ಲಿ ಬೆಂಕಿ ರೋಗ ಅಲ್ಲಲ್ಲಿ ಬರ್ತಾ ಇದೆ. ಆಮೇಲೆ ಸೊ ಅದನ್ನ ಒಂದು ನಾವು ಹತೋಟಿ ಏನ್ ಮಾಡ್ಬೇಕಂತಂದ್ರೆ 1 ಗ್ರಾಂ ಕಾರ್ಬಂಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಸಲ ಸಿಂಪರಣೆ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಸಿಂಪರಣೆ ಮಾಡಿದ್ರೆ ಅದರ ಒಂದು ಹತೋಟಿ ಸಹ ನಾವು ಈಸಿಯಾಗಿ ಮಾಡಬಹುದು. ಆಮೇಲೆ ಇನ್ನೊಂದ್ ಏನ್ ಪ್ರಾಬ್ಲಮ್ ಬರ್ತಾ ಇದೆ ಭತ್ತದಲ್ಲಿ ಅಂದ್ರೆ, ಸೊ ಮಳೆ ಜಾಸ್ತಿ ಬರುವ ಒಂದು ಸಮಯದಲ್ಲಿ ಮೋಡಕ್ ಮುಸ್ಕಿದು ತುಂಬಾ ಒಂದು ಆದ್ರತೆ ಇರುವುದರಿಂದ ಆನೆ ಕೊಂಬು ಅಂತ ಬರ್ತೈತೆ, ಆನೆ ಕೊಂಬು ಆಗ್ಲಿ ಕಣೆ ನೋಣ ಆಗ್ಲಿ. ಸೊ ಈ ರೀತಿ ಒಂದು ಹುಳು ಬಂತಂದ್ರೆ ಅದಕ್ಕೆ 2.5 ml ಕಾರ್ಬೋಸ್ಪ್ಯಾನ್ ಅಥವಾ 1 ml ಪಿಪ್ರೋನಿಲ್ ಅನ್ನ ನಾವು ಸಿಂಪರಣೆ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ 10 kg ಕಾರ್ಬೋಫ್ಯೂರಾನ್ 3G ಅಂತ ಏನ್ ಸಿಗ್ತೈತಲ್ಲ, ಸೊ ಅದನ್ನ 1 ಎಕರೆಗೆ ನಾವು ಎರ್ತಬೇಕು. ಸೊ ಈ ರೀತಿ ಮಾಡೋದ್ರಿಂದ ಅದರ ಒಂದು ಹತೋಟಿ ಸಹ ನಾವು ಈಸಿಯಾಗಿ ಮಾಡಬಹುದು. ಸೊ ರೈತ ಬಂದವ್ರೆ, ಈಗ ಒಂದು ನಮ್ಗೆ ಮುಂದಿನ ಒಂದು ವಾರದಲ್ಲಿ ಲಭ್ಯವಿರುವ ಮಾಹಿತಿ ಪ್ರಕಾರ ನಮ್ಗೆ ಸಾಧಾರಣದಿಂದ ಮಧ್ಯಮ ಪ್ರಮಾಣದಲ್ಲಿ ಮಳೆ ಆಗುವ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಈ ಒಂದು ಮಳೆ ಮುನ್ಸೂಚನೆಯನ್ನು ಇಟ್ಟುಕೊಂಡು ತಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಕೃಷಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಸೊ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಶಾಂತಪ್ಪ ದುತ್ತರಗಾವಿ ಅವರಿಂದ ಈವರೆಗೆ ಹವಾಮಾನ ವರದಿ ಕೇಳಿದ್ರಿ. ಕಿಸಾನ್ ಭಾಯಿಯೋ, ಗಾಟ್ ಬಾಂಧ ಲೋ, ಗಾಟ್ ಬಾಂಧ ಲೋ, ಬಾತ್ ಬಹುತ್ ಹೈ ಕಾಮ್ ಕಿ ಸಮೃದ್ಧಿ ಕೆ ಪೈಗಾಮ್ ಕಿ, ಮಿಟ್ಟಿ ಕೆ ಮಿಜಾಜ್ ಕೋ ಸಮಝೋ, ಮಿಟ್ಟಿ ಕೆ ಹರ ರಾಸ್ ಕೋ ಸಮಝೋ, ಮಿಟ್ಟಿ ಕಿ ತುಮ್ ಜಾಂಚ್ ಕರಾವೋ, ಮುಫ್ತ್ ಸಾಯಿಲ್ ಹೆಲ್ತ್ ಕಾರ್ಡ್ ಲೇ ಜಾವೋ, ಕಭಿ ಮುನಾಸಿಬ ಬೀಜ ಲಗಾವ್, ಸಹಿ ಕಿಸ್ಮ್ ಕಿ ಖಾದ್ ಲೇ ಆವ್, ಜಿತ್ನಿ ಜರೂರಿ ಉತ್ನಿ ಡಾಲೋ, ಸಹಿ ಮಾತ್ರಾ ಖುದ್ ಪಹಚಾನೋ, ಇಸ್ಕೋ ಅಪ್ನಾ ಮಂತ್ರ ಬನಾ ಲೋ, ಮಿಟ್ಟಿ ಕಿ ಸೆಹತ್ ತೋ ಜಾನೋ, ಬಾತ್ ಬಹುತ್ ಹೈ ಕಾಮ್ ಕಿ ಕಮ್ ಲಾಗತ್ ಅಧಿಕ ವರದಾನ್ ಕಿ, ಕಿಸಾನ್ ಭಾಯಿಯೋ, ಗಾಟ್ ಬಾಂಧ ಲೋ. आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी. अरे सुन तो. मुझे क्या सुनाना चाहते हो? जो सुनाओ मेरी सौतन को. किसको? अरे वही तुम्हारा मोबाइल फोन जिससे सुबह शाम दिन रात चिपके रहते थे और कहते थे किसान कॉल सेंटर से बातें हो रही है. अच्छा ये बात है. हाँ क्यों, क्या हुआ, अब बात नहीं होती क्या? अब तो झट से बात हो जाती है. ऐसा क्या? हाँ,